ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಉದ್ಯಮದ ಅನುಭವ, ಈ ಕುರಿತು ಮೂಡಿಗೆರೆ ತಾಲೂಕು ಮುತ್ತಿಗೆಪುರದ ಎನ್ ಅರುಣ್ಕುಮಾರ್ ಇವರೊಡನೆ ಸಂದರ್ಶನ. ನಮಸ್ಕಾರ ಅರುಣ್ಕುಮಾರ್ ಅವರೇ. ನಮಸ್ತೆ ಸರ್. ಅರುಣ್ಕುಮಾರ್, ವಿದ್ಯಾಭ್ಯಾಸ ಎಲ್ಲ ಎಷ್ಟಾಗಿದೆ? ವಿದ್ಯಾಭ್ಯಾಸ ನಂದು ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿದೆ, ಬೆಂಗಳೂರಲ್ಲಿ ಓದಿದ್ದು. ಇದು ನಮ್ಮ ಅತ್ತೆ ಮನೆ ಮೂಡಿಗೆರೆ ಮುತ್ತಿಗೆಪುರ. ನೀವು ಬೆಂಗಳೂರಿನಲ್ಲೇ ಡಿಪ್ಲೊಮಾ ಇಂಜಿನಿಯರಿಂಗ್ ಓದಿ ಈ ಕಡೆ ಬಂದ್ಬಿಟ್ರಲ್ಲ. ಮದ್ವೆ ಆದ್ಮೇಲೆ ಈಗ ಜಮೀನ್ ಇದೆ ಅಂತ ಗೊತ್ತಾಗಿ ಯಾವ್ದೇ ತರ ವ್ಯವಸಾಯ ಮಾಡ್ತಾ ಇರ್ಲಿಲ್ಲ ಅತ್ತೆ ಅವರು. ಆಗ ನಾನು ಅಲ್ಲಿ ನಾನು ಓದ್ಕೊಂಡಿದ್ದರಿಂದ ನನಗೆ ಅಗ್ರಿಕಲ್ಚರ್ ತುಂಬಾ ಇಷ್ಟ ಇತ್ತು. ಏನಾದ್ರೂ ಮಾಡ್ಬೇಕು ಅಗ್ರಿಕಲ್ಚರ್ ಅಲ್ಲಿ ಅಂತ ಹೇಳಿ. ಫಾರ್ಮಿಂಗು ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು ತುಂಬಾ ಕಡೆ ಈ ಎಕ್ಸಿಬಿಷನ್ಸ್ ಗಳಾಗ್ತಾ ಇರುವಾಗ ಪ್ರತಿಯೊಂದು ಎಕ್ಸಿಬಿಷನ್ ಗೂ ಹೋಗಿ ಭೇಟಿ ಮಾಡ್ತಾ ಇದ್ದೆ. ತುಂಬಾ ಜನನ್ನ ಭೇಟಿ ಮಾಡಿ ಟೆಕ್ನಾಲಜಿಗಳ ಬಗ್ಗೆ ತಿಳ್ಕೊತಾ ಇದ್ದೆ, ಫಾರ್ಮಿಂಗ್ ಬಗ್ಗೆ. ಹಾಗಾಗಿ ನನಗೆ ಇಂಟ್ರೆಸ್ಟ್ ಬಂತು, ಏನಾದ್ರೂ ಮಾಡೋಣ ಅಂತೇಳಿ ನಾನು ಕೋಳಿ ಸಾಕಾಣಿಕೆ ಕೇಂದ್ರ ಶುರು ಮಾಡಿದ್ದೆ. ಅಲ್ಲ, ನೀವು ಓದಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ? ಪೂರಾ ಓದಿ ಬೆಳೆದಿದ್ದು ನಾನು ಬೆಂಗಳೂರಲ್ಲೇ. ಮತ್ತೀಗ ಈ ತೋಟಗಾರಿಕೆ ಮತ್ತೆ ಕೃಷಿ ಮತ್ತೆ ಕೋಳಿ ಸಾಕಾಣಿಕೆ ಆಸಕ್ತಿ ಬಂದಿದ್ದು ಹೆಂಗ್ ನಿಮ್ಗೆ? ಆಸಕ್ತಿ ಬಂದಿದ್ದು ಜಮೀನು ನೋಡಿದ ಮೇಲೆ. ಖಾಲಿ ಇರೋ ಜಮೀನಲ್ಲಿ ಏನಾದ್ರೂ ಮಾಡ್ಬೇಕು, ಇದು ಖಾಲಿ ಇದೆಯಲ್ಲ ಅಂತ ಹೇಳಿ ನನಗೆ ಆಸಕ್ತಿ ಬಂದಿದ್ದು. ಅಲ್ಲ ಅರುಣ್ಕುಮಾರ್ ಅವರೇ, ಸಾಮಾನ್ಯವಾಗಿ ಬೆಂಗಳೂರು, ಆ ಬೆಂಗಳೂರಿನ ವಾತಾವರಣ, ಆ ಬೆಂಗಳೂರಿನ ಕೈಗಾರಿಕೆ, ಬೆಂಗಳೂರಿನ ದುಡಿಮೆ, ಅವುಗಳನ್ನೆಲ್ಲ ನೋಡಿದವರು ಇದೇನಪ್ಪ ಇದು ಕೃಷಿ, ಮಲೆನಾಡು, ಮಳೆ, ಭೂಮಿ, ಅದು ಬೆಳೆ ಬೆಳೆದ್ರೆ ಸರಿಯಾಗಿ ಅದಕ್ಕೆ ಮಾರ್ಕೆಟ್ ಇಲ್ಲ, ಈ ತರ ಹೇಳೋರೇ ಜಾಸ್ತಿ. ನೀವು ಹೇಳಿದ್ದು ಖಂಡಿತ ನಿಜ, 100% ನಿಜ. ಈಗಿನ ಜನರೇಷನ್ ಅಲ್ಲಿ ನಾವು ಒಬ್ರು. ಈ ಯಂಗ್ ಜನರೇಷನ್ ಅಲ್ಲಿ ಎಲ್ಲಾನು ಫಾಸ್ಟ್ ಲೈಫ್, ನಮಗೆ ಬೆಂಗಳೂರು ಫಾಸ್ಟ್ ಲೈಫ್ ನೋಡಿದವರಿಗೆ ಅಗ್ರಿಕಲ್ಚರ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಬಟ್ ನನಗೆ ಹುಟ್ಟಿದಾಗಿಂದ ಅಗ್ರಿಕಲ್ಚರ್ ಅಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಆಸ್ ಐ ಆಮ್ ಎ ಟೆಕ್ಕಿ, ಟೆಕ್ನಾಲಜಿಯಲ್ಲೇ ನಾವು ದಿನ ಬೆಳಗ್ಗೆಯಿಂದ ಟೆಕ್ನಾಲಜಿಯಲ್ಲೇ ಮುಳುಗಿ ಇರೋವಂಥವ್ರು, ನಮಗೆ ಅಗ್ರಿಕಲ್ಚರ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಏನಾದ್ರೂ ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ಈ ಆಪರ್ಚುನಿಟಿ ಸಿಕ್ತು, ಹಾಗಾಗಿ ನಾನು ಶುರು ಮಾಡಿದೆ ಸರ್. ಸರಿ, ಮದುವೆ ಮಾಡಿಕೊಂಡು ನಿಮ್ಮ ಅತ್ತೆಯವರ ಮನೆಗೆ ತಾವು ದಂಪತಿ ಸಮೇತರಾಗಿ ಬಂದ್ಬಿಟ್ಟು ಕೃಷಿಗೆ ಇಳ್ಕೊಂಡ್ರಿ. ಬಂದಾಗ ಹೇಗಿತ್ತು ಆ ಜಮೀನು, ಏನ್ ಮಾಡಿದ್ರಿ ನೀವು ಅವಾಗ? ಆಗ ಬಂದ ದಿನದಲ್ಲಿ ನನಗೆ ಆ ಮೊದಲನೇ ದಿನ ಹೊಳಿಲಿಲ್ಲ. ಒಂದು ವಾರ ಅತ್ತೆ ಮನೇಲಿ ಇದ್ದಾಗ ದಿನ ನಾನು ತೋಟದಲ್ಲಿ ಓಡಾಡ್ತಾ ಇರುವಾಗ ನನಗೆ ಆ ತೋಟ ನೋಡಿ ತುಂಬಾ ಬೇಜಾರಾಯ್ತು. ಮಲೆನಾಡಲ್ಲಿ ಇಂಥ ಇಷ್ಟು ದೊಡ್ಡ ಜಾಗನ ಖಾಲಿ ಇಟ್ಕೊಂಡಿದ್ದಾರೆ, ಏನೊಂದು 10-20 ಕಾಫಿ ಗಿಡಗಳಿದ್ವು. ಇದನ್ನ ನೋಡಿ ನಾನು ಅತ್ತೆಯವ್ರ ಹತ್ರ ಮಾತಾಡಿದಾಗ, ಅತ್ತೆ ಸಮಸ್ಯೆ ನನಗೆ ಮೊದಲೇ ಗೊತ್ತಿದ್ರಿಂದ, ಎಲ್ಲಾ ಹೆಣ್ಮಕ್ಳು ಇರೋದ್ರಿಂದ ಮದುವೆ ಆಗಿ ಹೋಗಿದ್ರು ಒಬ್ಬರೇ, ಪಾಪ ಅವ್ರ ಜೀವನ ನಡೆಸಲೇದೆ ಕಷ್ಟ ಇತ್ತು. ಅವರೇ ಅಡುಗೆ ಮಾಡಿ ಅವ್ರ ಜೀವನ ಅವ್ರು ನೋಡ್ಕೋಬೇಕಾಗಿದ್ದರಿಂದ ಲೇಬರ್ಗಳ ಸಮಸ್ಯೆ ಒಂದು, ಅವ್ರ ಕೈಲಿ ಮಾಡಿಸೋ ಶಕ್ತಿ ಇರಲಿಲ್ಲ. ಹಾಗಾಗಿ ಅವ್ರ ಕೈ ಚೆಲ್ ಕೂತಿದ್ರು, ನಾ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿ. ಆ ಸಮಯದಲ್ಲಿ ನನಗೆ ಅದ್ ನೋಡಿ ಇಲ್ಲಿ ಏನಾದ್ರು ಮಾಡ್ಬೇಕಂತೇಳಿ ಫಾರ್ಮಿಂಗ್ ಅಲ್ಲೇ ಮುಂದುವರಿಯೋಣ ಅಂತ ಹೇಳಿ ನಾನು ಫಾರ್ಮಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡೆ. ಫಾರ್ಮಿಂಗ್ ಆಯ್ಕೆ ಮಾಡ್ಕೊಂಡಾಗ ಎಷ್ಟಿತ್ತು ಜಮೀನ್ ಅವ್ರಿಗೆ? 4 ಎಕರೆ ಜಮೀನ್ ಇದೆ. ಅದು ಹೈವೇ ಪ್ರಾಪರ್ಟಿ ಆದ್ರಿಂದ, ಹೈವೇಗೆ ಅಟ್ಯಾಚ್ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟೇಶನ್ ಗೆ ಯಾವುದೇ ತರ ತೊಂದರೆ ಆಗಲ್ಲ. ಆ ಉದ್ದೇಶದಿಂದನೇ ಫಾರ್ಮಿಂಗ್ ಆದ್ರೆ ಈ ರೀಚಬಲ್ ಇದೆ ಹೈವೇಲಿ ಇರೋದ್ರಿಂದ, ನಾವ್ ಏನೇ ಮಾಡಿದ್ರು ನಮ್ಮ ಉತ್ಪನ್ನ ತುಂಬಾ ಚೆನ್ನಾಗಿ ರೀಚ್ ಮಾಡಬಹುದು ಅಂತ ಹೇಳಿ ನಾನು ಅದನ್ನ ಆಯ್ಕೆ ಮಾಡ್ಕೊಂಡೆ. ಸೊ ಹಾಗಾಗಿ ನೀವು ತೋಟವನ್ನ ಅಭಿವೃದ್ಧಿ ಮಾಡೋದ್ರ ಜೊತೆಗೇನೆ ಈ ಕೋಳಿ ಸಾಕಾಣಿಕೆ ಶುರು ಮಾಡಿದ್ರಿ. ಈ ಯಾವ ತಳಿ ಕೋಳಿಯನ್ನು ಸಾಕ್ತಾ ಇದ್ದೆ? ನಾನು ಮೊದಮೊದಲು ಬಾಯ್ಲರ್ ಕೋಳಿಯನ್ನ ಶುರು ಮಾಡಿದೆ. ಬಾಯ್ಲರ್ ಕೋಳಿ ಶುರು ಮಾಡಿದಾಗ ನಮಗೆ ಮರಿ ಬರ್ತಿದ್ದ ರೇಟೇನೆ, ನಮಗೆ ಪರ್ಚೇಸ್ ಮಾಡಕ್ ಬರ್ತಿದ್ದ ರೇಟ್ ತುಂಬಾ ಹೈ ಇರ್ತಾ ಇತ್ತು. ತುಂಬಾ ಜಾಸ್ತಿ ಮರಿ ರೇಟ್ಗೆ ಜಾಸ್ತಿ ಆಗ್ತಾ ಇತ್ತು, ಮತ್ತೆ ತುಂಬಾ ಖರ್ಚುನು ಆಗ್ತಾ ಇತ್ತು. ಯಾವಾಗ ನಮ್ಮ ಮರಿ ಬೆಳೆದು ಮಾರುವಂತ ಪರಿಸ್ಥಿತಿ ಬಂದಾಗ ಆ ಮಾರ್ಕೆಟಿನ ಅವತ್ತಿನ ಧಾರಣೆ ಕುಸಿದು ಬಿಡ್ತಾ ಇತ್ತು. ನಮ್ಮ ಹಾಕಿದ ಬಂಡವಾಳಕ್ಕೆ 50% ರಿಟರ್ನ್ ಸಹ ಬರ್ತಿರ್ಲಿಲ್ಲ. ಆಗ ತುಂಬಾ ಬೇಜಾರಾಯ್ತು ನನಗೆ. ಒಂದ್ 2-3 ಬ್ಯಾಚ್ ಅಲ್ಲಿ ತುಂಬಾನೇ ಹಣ ಕಳ್ಕೊಂಡಿದೀವಿ ನಾವು. ಹಾಗಾಗಿ ಇಷ್ಟು ಚೆನ್ನಾಗಿ ಸಾಕಿದ್ರು ಕೋಳಿ ಚೆನ್ನಾಗಿದ್ರು ಈ ಮಾರ್ಕೆಟ್ ಧಾರಣೆಯಿಂದ ರೈತರಿಗೆ ಲಾಸ್ ಆಗುತ್ತಲ್ಲ ಅಂತೇಳಿ ನಮಗೆ ಲಾಸ್ ಆಯ್ತು. ಆಗ ನಾನು ಏನ್ ಮಾಡಿದೆ, ಹೈದರಾಬಾದಿಗೆ ಹೋಗಿ ಒಂದು ವಾರ ಟ್ರೈನಿಂಗ್ ತಗೊಂಡು ಬಂದೆ, ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ಹೇಗೆ ಲಾಭವನ್ನು ಪಡ್ಕೊಳ್ಳೋದು ಅಂತೇಳಿ. ಆ ಟ್ರೈನಿಂಗ್ ಆದ್ಮೇಲೆ ತುಂಬಾನೇ ನಮಗೆ ತುಂಬಾನೇ ಚೇಂಜ್ ಆಯ್ತು. ನಾನು ಬಾಯ್ಲರ್ ಕೋಳಿ ಸಾಕಾಣಿಕೆಯನ್ನ ನಿಲ್ಲಿಸಿದೆ, 3 ಬ್ಯಾಚ್ ಆದ್ಮೇಲೆ ನಿಲ್ಲಿಸಿದೆ. ಈಗ ತರಬೇತಿಯಲ್ಲಿ ಏನೇನು ಹೇಳಿದ್ರು ನಮಗೆ? ತರಬೇತಿಯಲ್ಲಿ ಹೇಗೆ ಮಾರ್ಕೆಟ್ ಮಾಡುವುದು, ಹೇಗೆ ಮಾರಾಟ ಮಾಡುವುದು, ದಲ್ಲಾಳಿಗಳ ಸಹವಾಸ ಇಲ್ಲದೆ. ಯಾಕಂದ್ರೆ ಈಗ ಈ ಕೋಳಿ ಸಾಕಾಣಿಕೆಯಲ್ಲಿ ಸಾಕಿದವರಿಗಿಂತ ದಲ್ಲಾಳಿಗಳಿಗೆ ಲಾಭ ಜಾಸ್ತಿ. ಯಾಕಂದ್ರೆ ಮಾರ್ಕೆಟ್ ಇಲ್ಲ, ನಾವು ಹೇಗೆ ಮಾರೋದು, ಎಲ್ಲಿ ಮಾರೋದು ಅಂತ ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ದಲ್ಲಾಳಿಗಳು ಅದರ ಲಾಭ ಪಡ್ಕೋತಾರೆ. ಅದರ ಲಾಭ ಪಡ್ಕೊಂಡು ರೈತರಿಗಿಂತ ದುಪ್ಪಟ್ಟು ಲಾಭ ದಲ್ಲಾಳಿಗಳಿಗೆ ಈ ಕೋಳಿ ಸಾಕಾಣಿಕೆಯಲ್ಲಿ ಸಿಗುತ್ತೆ. ಹಾಗಾಗಿ ನಮ್ಮ ಮಾರಾಟ ಹೇಗೆ ಮಾಡೋದು ಅನ್ನೋದನ್ನ ನಾನು ಆ ಟ್ರೈನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ತಿಳ್ಕೊಂಡೆ ಸರ್. ಇದು ಬಹಳ ಪ್ರಮುಖವಾದ ಅಂಶ ಅರುಣ್ ಕುಮಾರ್ ಅವರು. ಯಾಕೆ ಅಂತೇಳಂದ್ರೆ ನಾವು ಯಾವುದೇ ಉತ್ಪನ್ನವನ್ನ ತಯಾರು ಮಾಡಬಹುದು ಇವತ್ತಿನ ದಿವಸ. ಅವೆಲ್ಲವಕ್ಕಿಂತ ಮುಖ್ಯವಾಗಿ ನಮ್ಮ ಕೃಷಿ ಉತ್ಪನ್ನಗಳು, ಅಡಿಕೆ, ಭತ್ತ, ಜೋಳ, ರಾಗಿ, ಇವುಗಳಿಗೆಲ್ಲವೂ ಸಹ ಮಾರ್ಕೆಟ್ ಎಲ್ಲೋ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ಧಾರಣೆ ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನ ನಾವು ಅವಾಗವಾಗ ಕೇಳ್ತೇವೆ. ಸರಿ, ಈ ತರದ ಒಂದು ಮಾರ್ಕೆಟ್ ಅನ್ನ ತಾವು ಸ್ಟಡಿ ಮಾಡಿದ್ರಿ? ನಾನು ಈ ಮಾರ್ಕೆಟ್ ಅನ್ನ ತುಂಬಾ ಡೆಪ್ತ್ ಆಗಿ ಸ್ಟಡಿ ಮಾಡಿ ನಾನು ಖುದ್ದಾಗಿ ಆ ಜಾಗಗಳಿಗೆ ಹೋಗಿ ತಮಿಳ್ನಾಡು, ಹೈದರಾಬಾದ್, ಹೊಸೂರು, ಕೋಲಾರ ಇಂಥ ಕಡೆ ಎಲ್ಲ ಹೋಗಿ ಅಲ್ಲಿನ ಕಮರ್ಷಿಯಲ್ ಬಾಯ್ಲರ್ ಸೆಂಟರ್ ಗಳಲ್ಲಿ ಕಮರ್ಷಿಯಲ್ ಕೋಳಿ ಸಾಕೋರ್ ಜೊತೆ ಮುಕ್ತವಾಗಿ ಮಾತುಕತೆ ನಡೆಸಿ ಅವರಿಂದ ತುಂಬಾ ನಾಲೆಡ್ಜ್ ನನಗೆ ಸಿಕ್ಕಿದೆ. ನನ್ನ ಪ್ರಾಬ್ಲಮ್ಗಳನ್ನ ಅವ್ರ ಹತ್ರ ನಾನು ಹೇಳಿ ಅವ್ರ ಹತ್ರ ಸ್ವಲ್ಪ ಸಲಹೆಗಳನ್ನು ಪಡ್ಕೊಂಡೆ ನಾನು, ಅದು ತುಂಬಾ ಉಪಯೋಗ ಆಯ್ತು ನನಗೆ. ಆನಂತರ ಬ್ರಾಯ್ಲರ್ ಕೋಳಿ ಸಾಕೋದನ್ನ ನಿಲ್ಲಿಸಿಬಿಟ್ರ? ಕಂಪ್ಲೀಟ್ ಆಗಿ ನಾನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟೆ ಬಾಯ್ಲರ್ ಕೋಳಿ ಸಾಕಾಣಿಕೆ ನಿಲ್ಲಿಸಿದೆ. ಬಾಯ್ಲರ್ ಕೋಳಿ ಸಾಕಾಣಿಕೆ ನಿಲ್ಲಿಸಿದ ಕಾರಣ ಏನಂದ್ರೆ ಆ ಬಾಯ್ಲರ್ ಕೋಳಿಗೆ ಒಂದು ಸ್ಟ್ಯಾಂಡರ್ಡ್ ರೇಟ್ ಅಂತ ಯಾವ್ದು ಇಲ್ಲ. ಅದಕ್ಕೆ ಪ್ರತಿ ದಿನ ಚಿನ್ನ ಬೆಳ್ಳಿ ತರ ಫ್ಲಕ್ಚುಯೇಟ್ ಆಗ್ತದೆ. ಒಂದು ದಿನ ತುಂಬಾ ಮೇಲೆ ಹೋಗುತ್ತೆ, ಒಂದಿನ ತುಂಬಾ ಕೆಳಗೆ ಬರುತ್ತೆ. ರೈತರಿಗೆ ಕಟಾವಿನ ಸಮಯಕ್ಕೆ, ನಾವು ಮಾರುವ ಸಮಯಕ್ಕೆ ರೇಟ್ ಯಾವತ್ತೂ ಮೇಲಿರುವುದಿಲ್ಲ. ಅದು ಯಾವಾಗ 70 ರೂಪಾಯಿಗೆ ಏನು ಮಾಡ್ಲಿಕ್ಕಾಗಲ್ಲ. ಇವತ್ತು ಇಂದಿನ ಧಾರಣೆ ತಗೊಂಡ್ರೆ 76 ರೂಪಾಯಿ ಇದೆ, ಮರಿ ಬರುವುದೇ 40 ರೂಪಾಯಿಗೆ. ಎಕ್ಸ್ಪೆಂಡಿಚರ್ ಎಲ್ಲ ತುಂಬಾ ಜಾಸ್ತಿ ಇದೆ. ಈಗ ಬಾಯ್ಲರ್ ಸಾಕಾಣಿಕೆ ಕೇಂದ್ರದಲ್ಲಿ ಮೇನ್ ಏನಂದ್ರೆ ಕೋಳಿ ತುಂಬಾ ಸಾಯುತ್ತೆ, ಮಾರ್ಟಾಲಿಟಿ ರೇಟ್ ತುಂಬಾ ಜಾಸ್ತಿ ಇರೋದ್ರಿಂದ ಪ್ರತಿ ರೈತರಿಗೆ ಇದ್ರ ಬಗ್ಗೆ ಅರಿವಿರುತ್ತೆ. ಬಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ಮಾರ್ಟಾಲಿಟಿ ಜಾಸ್ತಿ ಬರುತ್ತೆ. ಯಾಕೆ ಅಂದ್ರೆ ಏನೇ ನಾವು ಕಂಟ್ರೋಲ್ ಮಾಡಿದ್ರು ಕೂಡ ಆ ಯಾವ ಕಾಯಿಲೆಗೆ ತುತ್ತಾಗಿ ಸಾಯುತ್ತೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಬಾಯ್ಲರ್ ಅಲ್ಲಿ. ಆದ್ರಿಂದ ನಾನು ಸಂಪೂರ್ಣವಾಗಿ ಬಾಯ್ಲರ್ ಸಾಕಾಣಿಕೆಯನ್ನ ನಿಲ್ಲಿಸ್ಬಿಟ್ಟೆ. ಈಗ ಬೈಬ್ಯಾಕ್ ಒಪ್ಪಂದ ಮಾಡ್ಕೊಂಡು ಅಂದ್ರೆ ಕಂಪನಿಯವ್ರ ಜೊತೆ ಒಪ್ಪಂದ ಮಾಡ್ಕೊಂಡೇನೆ ಅವರು ಕೋಳಿಗೆ ಬೇಕಾಗಿರುವಂತಹ ಆಹಾರವನ್ನೆಲ್ಲ ಕೊಟ್ಟು, ಕೋಳಿ ಮರಿಯನ್ನು ಕೊಟ್ಟು, ಅದನ್ನ ಸಾಕಿ ಅವರಿಗೆ ಪುನಃ ಕೊಡುವಂತ ಒಂದು ಒಪ್ಪಂದ ಇದೆಯಲ್ಲ, ಅದರಲ್ಲಿ ಏನಾರ ಲಾಭ ಇದೆಯಾ? ಹೇಗೆ ಬಹಳಷ್ಟು ಜನ ರೈತರು ಮಾಡ್ತಿದಾರಲ್ಲ ಈಗ. ಬಹಳಷ್ಟು ಜನ ರೈತರು ಮಾಡ್ತಿದ್ದಾರೆ, ಅವರ ಪಟ್ಟ ಶ್ರಮಕ್ಕೆ ಅಷ್ಟು ರಿಟರ್ನ್ ಅದರಲ್ಲಿ ಬರೋದಿಲ್ಲ. ಯಾಕಂದ್ರೆ ನಾವು ಒಪ್ಪಂದ ಮಾಡಿಕೊಂಡ್ರೆ ಆ ಒಪ್ಪಂದವೂ ಸಹ ಅಂದಿನ ಧಾರಣೆಯಾಗ ಅಟ್ಯಾಚ್ ಆಗಿರುತ್ತೆ, ಒಳಪಟ್ಟಿರುತ್ತೆ. ಹಾಗಾಗಿರೋದ್ರಿಂದ ಅವರಿಗೆ ಕೆಜಿ, ಈಗ ಬಾಯ್ಲರ್ ಕೋಳಿ 2 ಕೆಜಿ ಆವರೇಜ್ ಅದರದ್ದು ಬಾಡಿ ತೂಕ ಬಂದ್ರೆ ಅವರಿಗೆ 5 ರೂಪಾಯಿ 6 ರೂಪಾಯಿ ಆತರ ಕಮಿಷನ್ ರೂಪದಲ್ಲಿ ಕೊಡ್ತಾರೆ. ಅವರು ಸಾಧಾರಣ 50 ದಿನ ಆ ಕೋಳಿ ಮರಿಯನ್ನು ನೋಡ್ಕೊಂಡಿರ್ತಾರೆ. ಆ ರಿಟರ್ನ್ಸ್ಗೆ ಅವರು ಲೆಕ್ಕ ಹಾಕಿದರೆ ಅದು ತುಂಬಾ ಕಮ್ಮಿ ಬರುತ್ತೆ ಲೆಕ್ಕ ಹಾಕಿದ್ರೆ. ಯಾಕಂದ್ರೆ ಅದು ನಿಮಗೆ ಎಷ್ಟು ಕೋಳಿ ಸಾಕ್ತಾರೆ ಅದ್ರ ಮೇಲೆ ವ್ಯತ್ಯಾಸ ಆಗ್ತದೆ. 500 ಕೋಳಿ 1000 ಕೋಳಿ ಸಾಕೋರಿಗೆ ತುಂಬಾ ರಿಟರ್ನ್ಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅದು ಸಹ ಅಂದಿನ ಧಾರಣೆಗೆ ಒಳಪಟ್ಟಿರುತ್ತೆ. ನೀವು ಅದನ್ನ ಲೆಕ್ಕ ಹಾಕಿದ್ರೆ ಅವರ ಆದಾಯ 4-6 ಸಾವಿರ ರೂಪಾಯಿ 2 ತಿಂಗಳಿಗೆ ಆದ್ರೆ ಅದು ತುಂಬಾ ಕಮ್ಮಿ ಆಗ್ತದೆ ಸರ್. ಅದು ಈಗಿನ 6 ಸಾವಿರ ರೂಪಾಯಿ 2 ತಿಂಗಳಲ್ಲಿ ಮನೆ ನಿರ್ವಹಣೆ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ನಿರ್ಧಾರವನ್ನ ಬದಲಾವಣೆ ಮಾಡಿಕೊಂಡು ಆನಂತರ ಏನ್ ಮಾಡಿದ್ರಿ? ಬಾಯ್ಲರ್ ಕೋಳಿ ಮಾಡಕ್ಕೆ ನಿಲ್ಸಾದ್ಮೇಲೆ ಒಂದು 4-5 ತಿಂಗಳು ಸತತವಾಗಿ ಓಡಾಟ ಮಾಡಿ ಮಾಹಿತಿ ಕಲೆ ಹಾಕಿದ್ದೀನಿ. ಹೇಗೆ ಹೇಗೆ ಹೇಗೆ ಹೇಗೆ ಅಂತ ನಾನು ನಿಲ್ಲಿಸ್ಲೇ ಇಲ್ಲ. ಹೇಗೆ ಮಾಡಿದರೆ ಹೇಗೆ ಮಾರ್ಕೆಟ್ ಹೇಗೆ ಕ್ರಿಯೇಟ್ ಮಾಡುವುದು ಅಂತೇಳಿ ನಾನು ಅದನ್ನ ತುಂಬಾ ಓಡಾಟ ಮಾಡಿ ಅದ್ರ ಮಾಹಿತಿ ಕಲೆಕ್ಟ್ ಮಾಡಿದ ಮೇಲೆ 4 ತಿಂಗಳ ನಂತರ ನಾನು ನಾಟಿ ಕೋಳಿಯನ್ನು ತಗೊಂಡ್ ಬಂದೆ ಹೈದರಾಬಾದ್ ಇಂದ. ಮರಿಗಳನ್ನು ತಂದು ನಾನೇ ಖುದ್ದಾಗಿ ಭೇಟಿ ನೀಡಿ ಆ ಫಾರ್ಮ್ ಅಲ್ಲಿ ನೋಡಿ ಹುಂಜ 500 ಏಟೆಗಳನ್ನು ತಂದು ನಾನೇ ಸಾಕಾಣಿಕೆ ಶುರು ಮಾಡಿ. ಅಲ್ಲ, ನಾಟಿ ಕೋಳಿಗಳು ಇಲ್ಲೇ ಸುತ್ತಮುತ್ತ ಸಿಗುತ್ತಲ್ಲ ಅರುಣ್ ಕುಮಾರ್ ಅವರೇ? ಈಗ ಉದಾಹರಣೆಗೆ ಗಿರಿರಾಜ ತಳಿ ಅದನ್ನು ಸಹ ನಾಟಿ ಕೋಳಿ ಅಂತ ಎಲ್ಲ ಹೇಳ್ತಾರೆ ವಿಜ್ಞಾನಿಗಳು. ಈಗ ಹೈದರಾಬಾದ್ ಇಂದ ತಂದಿದ್ದು ಅದು ವಿಶೇಷ ಏನು? ವಿಶೇಷ ಏನಂದ್ರೆ ಸರ್, ನಮ್ಮ ಕರ್ನಾಟಕದಲ್ಲಿ 10-20 ಕೋಳಿ ಮರಿಗಳಾದ್ರೆ ಸಾಧಾರಣವಾಗಿ ಸಿಕ್ಬಿಡುತ್ತೆ. ಆ 10-20 ಕೋಳಿ ಮರಿಗೂ ನಾವು ವೇಟಿಂಗ್ ಲಿಸ್ಟ್ ಅಲ್ಲಿ ಕಾಯ್ಬೇಕಾಗುತ್ತೆ ಸರ್. ಯಾಕಂದ್ರೆ ಇದು ತುಂಬಾ ದೊಡ್ಡ ವಿಶಾಲವಾದ ಪ್ರದೇಶ ಆಗಿದ್ರಿಂದ ಎಲ್ಲರಿಗೂ ವಾಲ್ಯೂಮ್ ಅಲ್ಲಿ ಅಂದ್ರೆ ತುಂಬಾ ನಮಗೆ ಹೆಚ್ಚಿನ ಕೋಳಿ ಮರಿ ಅವಶ್ಯಕತೆ ಇದ್ದಲ್ಲಿ ಅಷ್ಟು ಬೇಗ ಸಿಗುವುದಿಲ್ಲ. ಸಾಧಾರಣವಾಗಿ 2-3 ತಿಂಗಳು ವೇಟಿಂಗ್ ಕಾಯುವಂತ ಪರಿಸ್ಥಿತಿ ಇರುತ್ತೆ. ಅದು 500 ಕೋಳಿಗಾಗ್ಬಹುದು 1000 ಕೋಳಿಗಾಗ್ಬಹುದು. ನಾವು 3 ತಿಂಗಳು ಕಾಯದಲ್ಲೇ ಕೂತ್ರೆ ನಾವು ಬೇರೆ ಕೆಲಸ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾವು ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಂತ ವಿಚಾರ ಮಾಡಿದಾಗ ಹೈದರಾಬಾದ್ ಮತ್ತೆ ತಮಿಳುನಾಡಲ್ಲಿ ಹೆಚ್ಚಿನ ಕೋಳಿ ಮರಿ ಉತ್ಪಾದನಾ ಕೇಂದ್ರಗಳಿದಾವೆ. ಅಲ್ಲಿ ನಮಗೆ ದಿನನಿತ್ಯ 1,000 ಕೋಳಿ ಬೇಕಾದ್ರೂ ಸಿಗುತ್ತೆ. ಹಾಗಾಗಿ ನಾನು ಹೈದರಾಬಾದಿಗೆ ಹೋಗಿ ಖುದ್ದಾಗಿ ಹೋಗಿ ತಗೊಂಡ್ಬಂದೆ. ಅಲ್ಲ, ಈಗ ನೀವು ಹೈದರಾಬಾದ್ ಇಂದ ತಂದ್ರಲ್ಲ, ಆ ಕೋಳಿ ತಳಿಯ ವಿಶೇಷತೆ ಏನು? ಕೋಳಿ ತಳಿ ವಿಶೇಷ ಏನಂತಂದ್ರೆ ಸರ್, ಇದರಲ್ಲಿ ಪ್ಯೂರ್ ನಾಟಿ ಮರಿ ಅಂತ ನಾವು ಕರಿತೀವಿ. ಪ್ಯೂರ್ ನಾಟಿ ಮರಿ ಈ ಕೋಳಿ ಸಾಕಾಣಿಕೆಯಲ್ಲಿ ತುಂಬಾ ಕಷ್ಟ ಸಿಗುವುದು. ಯಾಕಂದ್ರೆ ಪ್ಯೂರ್ ನಾಟಿ ಕೋಳಿ ಮರಿ ನಾವು ತಂದು ಸಾಕಿದಾಗ ಅದು ವರ್ಷಕ್ಕೆ 1 ಕೆಜಿ ಬರುವುದೇ ಕಷ್ಟ. ಮತ್ತೆ ಅದಕ್ಕೆ ಫೀಡ್ ಕೂಡ ತುಂಬಾ ಜಾಸ್ತಿ ಅಗತ್ಯತೆ ಇರುತ್ತೆ, ಅವಶ್ಯಕತೆ ಇರೋದ್ರಿಂದ ತುಂಬಾ ಜಾಸ್ತಿ ಫೀಡ್ ತಗೊಳುತ್ತೆ. ಅದನ್ನ ರೈತರ ಕೈಯಲ್ಲಿ ಅವರೇ ಆ ಫುಡ್ ಅನ್ನ ತಯಾರಿಸಿದರೆ ಅವರಿಗೆ ಅದು ಕಮ್ಮಿ ಬೀಳುತ್ತೆ, ಸಾಕಾಣಿಕೆ ವೆಚ್ಚ ಕಮ್ಮಿ ಬೀಳುತ್ತೆ. ಇಲ್ಲಾಂದ್ರೆ ಅದು ಉತ್ಪಾದನಾ ವೆಚ್ಚ ತುಂಬಾ ಹೆವಿ ಆಗುತ್ತೆ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಈಗ ಅದಕ್ಕೆ ನೀವೇನ್ ಮಾಡ್ತಿದ್ರಿ? ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಫುಡ್ ಅನ್ನ ನಾವೇ ರೆಡಿ ಮಾಡ್ತಾ ಇದೀವಿ, ಅದಕ್ಕೆ ಬೇಕಾಗಿರುವಂತ ಫುಡ್ನ ನಾವೇ ರೆಡಿ ಮಾಡ್ತಾ ಇದೀವಿ. ಅದು ಕೂಡ ನಮ್ಮ ಲೋಕಲ್ ಅಲ್ಲಿ ಅವೈಲಬಲ್ ಇರುವಂತ ಜೋಳ, ರಾಗಿ, ಅಕ್ಕಿ, ಭತ್ತ ಮತ್ತೆ ಮೀನಿನ ಎಣ್ಣೆ ಕೂಡ ಸಿಗ್ತದೆ. ಅದನ್ನ ನಾವೇ ತಂದು ಅದನ್ನ ಪುಡಿ ಮಾಡ್ಲಿಕ್ಕೆ ಮಿಷಿನ್ ಬೇಕೇ ಬೇಕು. ಮಿಷಿನ್ ನಿಮಗೆ ಪುಡಿ ಮಾಡುವಂತ ಮಿಷಿನ್ ಕೂಡ 6,500-7,000 ರೂಪಾಯಿಗೆ ಮಿಷಿನ್ ಕೂಡ ಸಿಗುತ್ತೆ. ತುಂಬಾ ಅಷ್ಟು ವೆಚ್ಚ ಕೂಡ ಏನು ಅದಕ್ಕೆ ಆಗೋದಿಲ್ಲ. ಆ ಮಿಷಿನ್ ಇದ್ರೆ ಕೋಳಿಗೆ ಬೇಕಾಗಿರುವಂತ ಫುಡ್ ಅನ್ನು ರೆಡಿ ಮಾಡ್ಕೋಬಹುದು. ತುಂಬಾ ವೆಚ್ಚನೂ ಕಮ್ಮಿ ಆಗುತ್ತೆ, ನಿಮಗೆ ಆದಾಯನೂ ಕೂಡ ದ್ವಿಗುಣ ಲಾಭದಲ್ಲೇ ಸಿಗುತ್ತೆ. ಮತ್ತೊಂದು, ಈ ನಾಟಿ ಕೋಳಿಗಳಿಗೆ ರೋಗ ಬರೋದು ಬಹಳ ಕಡಿಮೆ, ಈ ವಿಶೇಷವಾಗಿ ತಾವ್ ಹೇಳಿದ್ರಲ್ಲ ಬ್ರಾಯ್ಲರ್ ಕೋಳಿ ಇರ್ಬೋದು ಇನ್ನಿತರ ಕೋಳಿಗಳಿಗಿಂತ, ಆತರದ ಏನಾರ ತಾವ್ ಗಮನಿಸಿದ್ರೆ, ಏನಾರ ಕಾಯಿಲೆ ಬಂದಿದ್ದು ತಾವ್ ಗಮನಿಸಿದ್ರ? ನಾಟಿ ಕೋಳಿಗೆ ಕಾಯಿಲೆ ಬರುವುದು ನೀವು ಹೇಳಿದಾಗೆ ತುಂಬಾ ಕಮ್ಮಿ, ಅವಕ್ಕೂ ಕಾಯಿಲೆ ಬರ್ತವೆ. ಬಟ್ ಅದು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಕೈಗೊಂಡ್ರೆ ಖಂಡಿತ ಕಾಯಿಲೆ ಬರುವುದಿಲ್ಲ ಸರ್. ಏನ್ ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ? ಮುನ್ನೆಚ್ಚರಿಕೆ ಕ್ರಮ ಅಂತಂದ್ರೆ, ನಾವು ಕೋಳಿ ಮರಿ ತರುವಾಗ ನಾಟಿ ಕೋಳಿ ಮರಿಯಲ್ಲಿ ಮರಿಯನ್ನ ನಿಮಗೆ ಕೊಡುವಾಗಲೇ ಅವರು ಅದಕ್ಕೆ ಔಷಧಿನ ಹಾಕಿ ಕೊಟ್ಟಿರ್ತಾರೆ. ನಾವು ಏನಂತಂದ್ರೆ ಆ ಪ್ರತಿದಿನ ಅದನ್ನ ಗಮನಿಸ್ತಾ ಇರ್ತೀವಿ. ಅದಕ್ಕೆ ಜನರಲ್ಲಿ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ಶೀತ ಆಗತ್ತೆ. ಶೀತ ಆದಾಗ ಶೀತಕ್ಕೆ ಮೆಡಿಸಿನ್ಗಿಂತ ನಾವು ನ್ಯಾಚುರಲ್ ಆಗಿ ಸಿಗುವಂತ ಅರಿಶಿನ ಪುಡಿಯನ್ನು ನೀರಿನಲ್ಲಿ ಕಲಸ್ಕೊಡ್ತೇವೆ ಒಂದು ವಾರ. ಮತ್ತೆ ಬೆಲ್ಲದ ನೀರು, ಅದಕ್ಕೆ ಸಕ್ಕರೆ ನೀರು, ಅಂದ್ರೆ ಆಂಟಿಬಯೋಟಿಕ್ ನ ಯೂಸ್ ಮಾಡಿದ್ರೆ ಜಾಸ್ತಿ ಅದರ ಗ್ರೋತ್ ಕಮ್ಮಿ ಆಗತ್ತೆ. ಇದು ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ. ನೀವು ಆಂಟಿಬಯೋಟಿಕ್ ಹಾಕೋದ್ರಿಂದ ಕೋಳಿ ಸಾಯುವುದನ್ನ ತಪ್ಪಿಸಬಹುದೇ ಹೊರತು ನಿಮ್ಮ ಫುಡ್ಡಿನ ವೆಚ್ಚ ಅತ್ಯಧಿಕವಾಗಿ ಆಗತ್ತೆ. ಇದೊಂದನ್ನ ಮಾತ್ರ ಎಲ್ಲರೂ ತಿಳ್ಕೋಬೇಕು, ಆಂಟಿಬಯೋಟಿಕ್ ನೀವು ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ಅದ್ರ ಗ್ರೋತ್ ಕಮ್ಮಿ ಆಗತ್ತೆ. ಕೋಳಿ ಸಾಯದ ತಪ್ಪಿಸ್ತೀರಾ, ನಿಮ್ದು ಫುಡ್ FCR ಫುಡ್ ಕನ್ವರ್ಷನ್ ರೇಷಿಯೋ ಅಂತ ಏನ್ ಹೇಳ್ತೀವಿ, ಅದು ತಿಂದಂತಹ ಫುಡ್ ಅದರ ಮೈಯಲ್ಲಿ ಬೆಳವಣಿಗೆ ಆಗುದಿಲ್ಲ. ಅದು ಬೆಳವಣಿಗೆ ಕಂಪ್ಲೀಟ್ ಆಗಿ ಕುಂಠಿತ ಆಗ್ಬಿಡುತ್ತೆ, ಅದು ಬೆಳೆಯಲ್ಲ. ಹಾಗಾಗಿ ನೀವು ಈ ತರದ ಔಷಧಿಗಳು, ಈಗ ಅಲೋಪತಿ ಔಷಧಿ ಅಂತ ನಾವೇನು ಕರಿತೀವಿ ಅದನ್ನ ಸಾಕಷ್ಟು ಕಡಿಮೆ ಮಾಡ್ತೀರಿ. ಹಾಕೋದನ್ನ ಕಡಿಮೆ ಮಾಡಿಬಿಟ್ಟು ಈಗ ಆಯುರ್ವೇದ ಔಷಧಿ ನಾವೇನ್ ತಗೋತೀವಿ ಅದಕ್ಕೆ ಕೋಳಿಗೂ ಸಹ ಆ ತರದ್ದೇ ನೈಸರ್ಗಿಕವಾಗಿ ಏನೇನು ಕೊಡಬಹುದು, ಉದಾಹರಣೆಗೆ ಅರಿಶಿನ ಮತ್ತೆ ಮೀನೆಣ್ಣೆ ಅಂತ ಹೇಳಿದ್ರಲ್ಲ, ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತೈತೀರಿ? ಹೌದು. ಈಗ ನಮಗೆ ಕೋಳಿಗೆ ಔಷಧಿ ಅಂತ ಬಂದಾಗ ಇದರಲ್ಲಿ ನಮಗೆ ಮೆಡಿಸಿನ್ಗಳಲ್ಲಿ 3 ವೆರೈಟಿ ಬರುತ್ತೆ. 3 ವಿಧಗಳಲ್ಲಿ ಹೇಗೆ ಅಂತಂದ್ರೆ, ಈ ಆಯುರ್ವೇದ ಮೆಡಿಸಿನ್ಗಳು ಕೋಳಿಗೆ ತುಂಬಾ ಎಫೆಕ್ಟಿವ್ ಮತ್ತೆ ಅದನ್ನ ಗ್ರೋತ್ ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ನ್ಯಾಚುರಲ್ ಆಗಿ ಗ್ರೋತ್ ಆಗ್ತವೆ. ನಾವು ಕೆಲವೊಂದು ಮೆಡಿಸಿನ್ಗಳಲ್ಲಿ ಆಂಟಿಬಯೋಟಿಕ್ ಏನ್ ಯೂಸ್ ಮಾಡ್ತಾರೆ, ಆ ಆಂಟಿಬಯೋಟಿಕ್ ಅಂಶಗಳಲ್ಲಿ ಬೆಳವಣಿಗೆನೆ ಕುಂಠಿತ ಮಾಡುವಂತ ಅಂಶಗಳು ತುಂಬಾ ಇದಾವೆ. ಅದು ಮೆಡಿಕಲಿ ಕೂಡ ಪ್ರೂವ್ ಆಗಿದೆ. ನೀವು ಸಾಧಾರಣ ಪೇಪರ್ ಟಿವಿಗಳಲ್ಲಿ ಓದಿರ್ತೀರಿ ಬಾಯ್ಲರ್ ಕೋಳಿಗಳಲ್ಲಿ ಆಂಟಿಬಯೋಟಿಕ್ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳಿ. ನಾಟಿ ಕೋಳಿಗಳಲ್ಲಿ ಆ ಅವಶ್ಯಕತೆ ಯಾಕಿಲ್ಲ ಅಂತಂದ್ರೆ ಅದಕ್ಕೆ ಜೀರ್ಣಶಕ್ತಿ ಹೆಚ್ಚಿದೆ, ಅದರ ಪವರ್ ಕೂಡ ಹೆಚ್ಚಿದೆ. ಜೀರ್ಣಶಕ್ತಿ ಏನು ತಿಂದ್ರು ಕೂಡ ಜೀರ್ಣ ಆಗುವಂತ ಶಕ್ತಿ ಇದೆ. ಮತ್ತೆ ಬೆಳವಣಿಗೆ ಅದು ಬಾಯ್ಲರ್ ಕೋಳಿಯಷ್ಟು ಫಾಸ್ಟ್ ಆಗಿ ಬರಲ್ಲ, ನಿಧಾನ ಆದ್ರೂ ಕೂಡ ಕಾಯಿಲೆ ಮುಕ್ತವಾಗಿ ಬರುತ್ತೆ. ಅದಕ್ಕೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳು ನಾನು ಹೇಳ್ದಂಗೆ, ಅದು ಗ್ರೋತ್ ಅಂಶಗಳಲ್ಲೇನೆ ಆ ಅಂಶ ನೋಡ್ತಿದ್ದಾಗೇನೆ ನಾವು ಅದನ್ನ ಅರ್ಥಕೊಂಡು ಆ ಟೈಮಲ್ಲಿ ಆ ಮೆಡಿಸಿನ್ ನಾವು ಕೊಟ್ರೆ ಖಂಡಿತ ಗುಣ ಆಗುತ್ತೆ. ಇದೊಂದು ವಿಶೇಷ ನೋಡಿ, ನಾಟಿ ಕೋಳಿಯನ್ನ ನೀವು ಪಂಜರದಲ್ಲಿ ಅಂದ್ರೆ ಗೂಡಲ್ಲಿ ಸಾಕ್ತಾ ಇದ್ದೀರಿ. ಸಾಮಾನ್ಯವಾಗಿ ನಾಟಿ ಕೋಳಿ ಅಂತ ಹೇಳಂತಂದ್ರೆ ಅದನ್ನ ಹೊರಗಡೆ ಬಿಟ್ಟು ಸಾಕೋದು ಅಂತಾನೆ ಅರ್ಥ. ಈಗ ಒಂದು ಬ್ಯಾಚ್ ನಲ್ಲಿ ನೀವು ಈ ತರ ಗೂಡಿನಲ್ಲಿ ಸಾಕೋದಾದ್ರೆ ಎಷ್ಟು ಮರಿಗಳನ್ನು ಇಡ್ತೀರಿ? ಈಗ ನಾವು 20x70 ಶೆಡ್ ನಮ್ದು, 20x ಶೆಡ್ 20x70 ಅಂದ್ರೆ 1400 ಬರುತ್ತೆ. ಅಡಿಗೆ 1.5 ಮರಿ ಸಾಕ್ಬೋದು. ಅಡಿಗೆ ನೀವು 2 ಮರಿ ಬಿಟ್ಕೊಂಡ್ರೆ ತುಂಬಾ ಗ್ರೋತ್ ಚೆನ್ನಾಗುತ್ತೆ. ನೀವು ಈಗ 1400 ಈಗ ನಾವು 700 ಮರಿ ಹಾಕಿದೀವಿ ಒಂದು ನಮ್ಮ ಅಳತೆಗೆ ತಕ್ಕಂತೆ. ಅಂದ್ರೆ 1 square feet 1 ಮರಿ ಬಿಡಬೇಕು ಅಂತ ಇದೆ, ಬಟ್ 2 square feet 1 ಮರಿ ಬಿಟ್ರೆ ತುಂಬಾ ಬೆಳವಣಿಗೆ ಚೆನ್ನಾಗುತ್ತೆ. ಕೋಳಿಗೆ ಓಡಾಡ್ಲಿಕ್ಕೆ ಜಾಗ ಸಿಗುತ್ತೆ, ಒಂದಕ್ಕೊಂದು ಘರ್ಷಣೆ ಆಗಲ್ಲ, ಘರ್ಷಣೆಯಿಂದನು ನಿಮಗೆ ಬಾಡಿ ಗ್ರೋತ್ ಕಮ್ಮಿ ಆಗುತ್ತೆ. ಅದು ನಮ್ಮ ನಾವು ಅಬ್ಸರ್ವ್ ಮಾಡಿದಾಗೆ ಅದು ಎಷ್ಟು ಫ್ರೀ ಆಗಿರುತ್ತೋ ಅಷ್ಟು ಬೇಗ ಬೆಳವಣಿಗೆ ಆಗುತ್ತೆ. ಸೊ ಈಗ ಒಂದು ಬ್ಯಾಚ್ ನಲ್ಲಿ ನೀವು 700 ಮರಿಗಳನ್ನ ತರ್ತೀರಿ, ಅದು ಎಷ್ಟು ದಿವಸ ಬೇಕು ಅದು ಮರಿ ತಂದು ಬೆಳವಣಿಗೆಗೆ? ಈಗ ಮರಿ ಅದು ಹುಟ್ಟಿದ ಮರಿಯನ್ನ ತಂದ್ರೆ 4 ತಿಂಗಳು ಬೇಕಾಗತ್ತೆ. ನಾಟಿ ಕೋಳಿ ಮರಿಗೆ 4 ತಿಂಗಳಿಗೆ ಅದು ಸಾಧಾರಣವಾಗಿ 1 kg 300 ಗ್ರಾಂ ಇಂದ 1 kg 600 ಗ್ರಾಂ ಬಾಡಿ ವೇಟ್ ಬರುತ್ತೆ, ತೂಕ ಬರುತ್ತೆ. ಸುಮಾರು ಎಷ್ಟು ತಿಂಗಳಿಗೆ? 4 ತಿಂಗಳಿಗೆ. 4 ತಿಂಗಳಿಗೆ ಅದು ಹುಟ್ಟಿದ ಮರಿ, ಹುಟ್ಟಿದ ಮರಿ ನೀವು ಅಲ್ಲಿಂದ ತರಿಸಬೇಕಾದ್ರೆ ಅದು ಎಷ್ಟು ದಿವಸದ ಮರಿ? ಅದು ಹುಟ್ಟಿದ ಮರಿ, ಹುಟ್ಟಿದ ಮರಿ ಆಗ ತಾನೇ ಹುಟ್ಟಿದ ಮರಿ, 1 ದಿನದ ಮರಿ. ಅದರಲ್ಲಿ ತುಂಬಾ ಆಪ್ಷನ್ ಅಂದ್ರೆ ಅದರಲ್ಲಿ ನಿಮಗೆ ಹುಟ್ಟಿದ ಮರಿಯೂ ಸಿಗುತ್ತೆ, 30 ದಿನ ಸಾಕಿದ ಮರಿಯೂ ಸಿಗುತ್ತೆ. 30 ದಿನ ಅವರೇ ಸಾಕಿ ಮಾರುವಂತ ಮರಿ ಸ್ವಲ್ಪ ಅದರದ ರೇಟ್ ಕೂಡ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ನಾವು ಹುಟ್ಟಿದ ಮರಿನೇ ಯಾಕೆ ತರ್ತೀವಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಶಾಖ ಕೊಡಬೇಕು, ಒಂದು 15 ದಿನ ಶಾಖ ಕೊಡಬೇಕು. ಶಾಖ ಕೊಡೋಕೆ ಯಾರ ಕೈಲಿ ಆಗುದಿಲ್ಲ, ಆ ಎಕ್ವಿಪ್ಮೆಂಟ್ಸ್ ಗಳಿಲ್ಲ, ಅವರು ತಿಂಗಳ ಮರಿ ತಗೊಂಡ್ಬರ್ಬೋದು. ಓಹೋ, ನೀವು ಆ ತರದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹೌದು, ಅಲ್ಲ ಅವರೇ ವ್ಯವಸ್ಥೆ ಮಾಡಿರ್ತಾರೆ, ಹ್ಯಾಚರಿಗಳಲ್ಲೇ ವ್ಯವಸ್ಥೆ ಇರುತ್ತೆ. ಹುಟ್ಟಿದ ಮರಿನೂ ಕೊಡ್ತಾರೆ ನಿಮಗೆ, 30 ದಿನ ತುಂಬಿರುವಂತ ಮರಿ ಅವರೇ ಸಾಕ್ತಾರೆ. ನೀವು ಹುಟ್ಟಿದ ಮರಿಯನ್ನ ತರ್ತಿರಲ್ಲ, ಅದಕ್ಕೆ ಸ್ವಲ್ಪ ಶಾಖ ಕೊಡಬೇಕಾಗುತ್ತೆ. ಶಾಖ 15 ದಿನ ಖಂಡಿತವಾಗಿ ಕೊಡಲೇಬೇಕು. ಅದಕ್ಕೇನು ವ್ಯವಸ್ಥೆ ಮಾಡ್ಕೊಂಡು? ಅದಕ್ಕೆ ನಾವು ಗ್ಯಾಸ್ ಬ್ರೂಡಿಂಗ್ ಅಂತ ಹೇಳಿ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ. ಗ್ಯಾಸ್ ಬ್ರೂಡಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸಿಲಿಂಡರ್ ಗ್ಯಾಸ್ ಮನೆಯಲ್ಲಿ ಏನು ಉಪಯೋಗ ಮಾಡ್ತೀವಿ ಆ ಗ್ಯಾಸ್ ಅಂತ ಅಟ್ಯಾಚ್ ಆಗಿರುತ್ತೆ ಬ್ರೂಡರ್. ಅದರಲ್ಲಾದ್ರೆ ನಿಮಗೆ ಎಫೆಕ್ಟಿವ್ ಆಗಿ ಮರಿಗಳಿಗೆ ಶಾಖ ಸಿಗುತ್ತೆ. ನಾವೇನ್ ಮಾಡ್ತೀವಿ, ಸಾಧಾರಣ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಬಲ್ಬ್ ಗಳನ್ನ ಯೂಸ್ ಮಾಡ್ತೀವಿ. ಬಲ್ಬ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಗಾಳಿಯಲ್ಲಿ ಶಾಖ ಹೋಗ್ಬಿಡುತ್ತೆ, ತುಂಬಾ ಎಫೆಕ್ಟಿವ್ ಆಗಿ ಅದಕ್ಕೆ ಸಿಕ್ಕಲ್ಲ, ಶಾಖ ಸಿಕ್ಕಲ್ಲ. ಯಾವ ಮರಿಗೆ ಶಾಖ ಕರೆಕ್ಟ್ ಆಗಿ ಸಿಕ್ಕಲ್ಲ ಅದು ಮುಂದೊಂದು ದಿನ ಖಂಡಿತವಾಗಿ ಸಾವನ್ನಪ್ಪುತ್ತೆ. ಆ 15 ದಿನ ನಾವೇನು ಶಾಖ ಕೊಡ್ತೀವಿ ಆ ಮರಿಗೆ, ಆ ಶಾಖ ಅದು ಕರೆಕ್ಟ್ ಆಗಿ ಶಾಖ ಎಲ್ಲಾ ಪ್ರತಿ ಮರಿಗೂ ಸಿಕ್ಕಿದ್ರೆ ಖಂಡಿತ ಕೋಳಿ ಸಾಯೋದೇ ಇಲ್ಲ. ಅಲ್ಲ, ಈಗ ಗ್ಯಾಸ್ ನಿಂದ ಹೇಗೆ ಅದು ಶಾಖ ಉತ್ಪತ್ತಿ ಆಗುತ್ತೆ, ಅದಕ್ಕೆ ವ್ಯವಸ್ಥೆ ಏನು? ಆ ಎಕ್ವಿಪ್ಮೆಂಟ್ ಆಗಿದೆ, ಆ ಸಾಧನನೇ ಆಗಿದೆ, ಅದು ಗ್ಯಾಸ್ ಸಿಲಿಂಡರ್ ಗೆ ಅಟ್ಯಾಚ್ ಆಗುತ್ತೆ. ಆ ಬ್ರೂಡರ್ ಸಾಧಾರಣ ಮಾರ್ಕೆಟ್ ನಲ್ಲಿ 10,000 to 15,000 ಒಳಗೆ ಆ ಎಕ್ವಿಪ್ಮೆಂಟ್ ಇನ್ ಕಾಸ್ಟ್ ಇದೆ. ಅದು ತುಂಬಾ ಈಗ ಸಾಧಾರಣವಾಗಿ ಆ ಕೋಳಿ ಗೂಡಿನ ಟೆಂಪರೇಚರ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಗಿಂತ ಸುಮಾರು ಎಷ್ಟು ಜಾಸ್ತಿ ಇರಬೇಕಂತ? 32-34 degrees ಟೆಂಪರೇಚರ್ ಇದ್ರೆ, ಶಾಖ ಇದ್ರೆ, ಇದನ್ನೇ ನಾವು ಮೇಂಟೈನ್ ಮಾಡಿದ್ರೆ ಕೋಳಿ ಮರಿ ತುಂಬಾ ಚೆನ್ನಾಗಿರುತ್ತೆ. 27-32 degrees ಇದ್ರೂ ತೊಂದರೆ ಇಲ್ಲ. ಅದಕ್ಕಿಂತ ಹೇಳಿದ್ರೆ 27 ಈಗ ಚಳಿ ಆಗತ್ತೆ, ತುಂಬಾ ಚಳಿ ಆದಾಗ ನಾವು ಟಾರ್ಪಲ್ಸ್ ನ ಬಿಡ್ತೇವೆ, ಸುತ್ತ ಕೋಳಿ ಫಾರ್ಮ್ ಗೆ ಟಾರ್ಪಲ್ ಗಳ ಹಾಕಿರ್ತಾರೆ. ಏನಕ್ಕೆ ಅಂದ್ರೆ ತಣ್ಣನೆ ಗಾಳಿ ಒಳಗಡೆ ಹೋಗದೆ ಇರಲಿ ಅಂತ, ಅಂದ್ರೆ ಒಳಗಿರೋ ಟೆಂಪರೇಚರ್ ಹಾಳಾಗದೆ ಇರಲಿ ಅಂತ ಹೇಳಿ ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ಸಾಕು. ತುಂಬಾ ಶೀತದ ಪ್ರದೇಶದಲ್ಲಿ ಕೋಳಿ ಸಾಕೋರು ಖಂಡಿತವಾಗ್ಲೂ ಅವರು ಟಾರ್ಪಲ್ ಗಳನ್ನ ಹಾಕ್ಲೇಬೇಕು ಸುತ್ತ, ತಣ್ಣನೆ ಗಾಳಿ ಒಳಗಡೆ ಹೋಗದಾಗೆ. ಮತ್ತೆ ಬೆಳಗ್ಗೆ ಅವರು ನೋಡ್ಕೊಂಡು ಬಿಸಿಲು ಬಂದಾಗ ಅದನ್ನ ಮೇಲೆ ಎತ್ಕೊಂಡ್ರೆ ಆಯ್ತು. ಸೊ ಈ ತರದ 700 ಮರಿಗಳ ಬ್ಯಾಚ್ ಎಷ್ಟು ಇಡ್ತೀರಿ, 1, 2, 3 ಹೇಗೆ ಮಾಡ್ತೀವಿ? ಈಗ ನಾವು 2 ಬ್ಯಾಚ್ ಮಾಡ್ತಾ ಇದೀವಿ, 700 1400 ಮರಿಗಳು ನಾವು ಸಾಕಾಣಿಕೆ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಈಗ ಅದು ಪುನಃ 4 ತಿಂಗಳು ಆದ ನಂತರದಲ್ಲಿ ಪುನಃ ಏನಾರ ಗ್ಯಾಪ್ ಕೊಡ್ತೀರೋ ಮತ್ತೆ ತಕ್ಷಣ ತರಿಸ್ತೀವಿ. 4 ತಿಂಗಳು ಆಗಿ ಪ್ರತಿಯೊಂದು ಕೋಳಿಯನ್ನು ಮಾರಾಟ ಆಗದಾಗ ನಾವು ಅದನ್ನ ಕ್ಲೀನ್ ಮಾಡಬೇಕಾಗತ್ತೆ. ಕ್ಲೀನ್ ಮಾಡಬೇಕಾಗಿದೆ ಕೆಲವು, ಅದಕ್ಕೆ ನಾವು ಡಿಸ್ಇನ್ಫೆಕ್ಟೆಂಟ್ಸ್ ಆ ರೋಗ ನಿರೋಧಕಗಳನ್ನೆಲ್ಲ ಹಾಕಿ ಕ್ಲೀನ್ ಮಾಡಬೇಕಾಗತ್ತೆ. ಮತ್ತೆ ಅದರದ್ದು ಲಿಟರ್ ಗೊಬ್ಬರ ಏನಿರುತ್ತೆ ಆ ಗೊಬ್ಬರನೆಲ್ಲ ತೆಗೆದು ಶೆಡ್ ಅನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಿ 1 ವಾರ ಬಿಡಬೇಕಾಗತ್ತೆ. ಸಡನ್ ಆಗಿ ನೀವು ಮಾರಾಟ ಆಗಿದ ತಕ್ಷಣ ಸಾಕೋದಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಆ ಕ್ರಿಮಿ ಕೀಟಗಳು ಏನಿರ್ತವೆ ಆ ಕಂಪ್ಲೀಟ್ ಆಗಿ ಆ ಕೀಟಗಳೆಲ್ಲ ಸಾಯುವಾಗಿ ಸ್ಪ್ರೇಗಳು ಇರುತ್ತೆ ಮಾರ್ಕೆಟ್ ಅಲ್ಲಿ ಸಿಗ್ತವೆ, ಆ ಸ್ಪ್ರೇಗಳನ್ನ ಹಾಕಿ ಅದನ್ನ ಕ್ಲೀನ್ ಮಾಡಿ 1 ವಾರ ಬಿಡಬೇಕಾಗ್ತದೆ. 10 ದಿನ ಬಿಟ್ಟರು ಒಳ್ಳೇದೇ, ಸಾಧಾರಣ 10 ದಿನ ಗ್ಯಾಪ್ ಬೇಕೇ ಬೇಕು ಒಂದು ಬ್ಯಾಚ್ ಇಂದ ಒಂದು ಬ್ಯಾಚ್ ಗೆ. ಒಂದು ಬ್ಯಾಚ್ ಕಳೆದು ನಂತರ ಒಂದು 10-15 ದಿವಸ ನಿಮಗೆ ಬಿಡುವು ಸಿಗುತ್ತೆ, ಅದನ್ನೆಲ್ಲ ಒಂದು ನಿರ್ವಹಣೆ ಮಾಡಿ ಚೊಕ್ಕ ಮಾಡ್ಲಿಕ್ಕೆ. ಸರಿ ಅರುಣ್ ಅವರೇ, ಈಗ ಕೋಳಿಯನ್ನು ಬೆಳವಣಿಗೆಯಾಗಿ ಮಾರಾಟಕ್ಕೆ ಸಿದ್ಧವಾಯ್ತು. ಈಗ ತಾವು ಹೇಳಿದಾಗೇನೆ ನಾನು ಮಾರ್ಕೆಟ್ ಸ್ಟಡಿ ಮಾಡಿಯೇನೆ ಈ ಒಂದು ಉದ್ಯಮಕ್ಕೆ ಬಂದೆ ಅಂತ ಹೇಳಿದ್ರಲ್ಲ, ಈ ತರದ ಕೋಳಿಗೆ ಮಾರ್ಕೆಟ್ ಎಲ್ಲಿದೆ ಅಂತ ನೀವು ಮುಂಚೆ ಸ್ಟಡಿ ಮಾಡಿದ್ರ? ಹೇಗೆ? ಹೌದು, ಸ್ಟಡಿ ಮಾಡಿದೀನಿ. ಹೇಗೆ ಅಂದ್ರೆ, ನಾಟಿ ಕೋಳಿ ಹೇಗಾಗತ್ತೆ ಮಾರ್ಕೆಟ್ ಅಂದ್ರೆ, ಸಾಧಾರಣವಾಗಿ ನಾವು ಈ ಕೋಳಿ ಅಂಗಡಿಗಳಲ್ಲಿ ಬಾಯ್ಲರ್ ಕೋಳಿನೇ ನೋಡ್ತೀವಿ, ಅದು ಬಿಟ್ಟರೆ ಮೊಟ್ಟೆ ಕೋಳಿ ಅಂತ ನೋಡ್ತೀವಿ. ಆ ಎರಡು ಮಾರ್ಕೆಟ್ ಕೋಳಿ ಅಂಗಡಿಗಳಲ್ಲಿ ಸಿಗ್ತವೆ. ಕೆಲವೊಂದು ಕೋಳಿ ಅಂಗಡಿಗಳಲ್ಲಿ ನಾಟಿ ಕೋಳಿನೂ ಸಹ ಮಾರ್ತಾರೆ, ಅದು ಅವರು ಸಾಧಾರಣವಾಗಿ 350-400 ರೂಪಾಯಿ ಕೆಜಿಯಲ್ಲಿ ಮಾರ್ತಾರೆ. ಈಗ ಫಾರಂ ಅಲ್ಲಿ ನಾವು ನಾಟಿ ಕೋಳಿ ಏನ್ ಸಾಕ್ತಿವಿ ಅದು ನಮ್ಮಲ್ಲಿ 250-300 ರೂಪಾಯಿಗೆ ನಾವು ಕೋಳಿ ಅಂಗಡಿಯವರಿಗೆ ಮಾರ್ತೀವಿ. ಈಗ ಏನಾಗತ್ತೆ ಅಂತಂದ್ರೆ, ರೈತರಿಗೆ ಮಾರ್ಕೆಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತಂದ್ರೆ, ಸಾಧಾರಣವಾಗಿ ಯಾರೇ ಸಾಕಿದ್ರು ನಾಟಿ ಕೋಳಿನ, ಸುತ್ತಮುತ್ತ ಇರುವಂತಹ ಕೋಳಿ ಮಾರಾಟ ಕೇಂದ್ರಗಳಲ್ಲಿ ಅವರು ಮೊದಲೇನೆ ಮರಿಗಳನ್ನು ಬಿಡುವ ಮುಂಚೆನೆ ಅವ್ರ ಹತ್ರ ಒಂದು ಮಾತುಕತೆ ಮಾಡ್ಕೋಬಹುದು. ಫಸ್ಟ್ ಮಾರ್ಕೆಟ್ ಇದು, ಅವರು ಮಾತುಕತೆ ಮಾಡಿಕೊಂಡು ಅವರು ರೇಟ್ ಒಪ್ಪಂದ ಮಾಡಿಕೊಂಡು ಆಮೇಲೆ ಮರಿ ಬಿಟ್ರೆ ಅವರಿಗೆ ಸೇಲ್ ಆಗೋದ್ರಲ್ಲಿ ಕಷ್ಟ ಆಗೋದಿಲ್ಲ, ಲೋಕಲ್ ಮಾರ್ಕೆಟ್ ಕೂಡ ರೀಚ್ ಆಗ್ತದೆ. ಒಂದು ಲೋಕಲ್ ಮಾರ್ಕೆಟ್ ಗಳಲ್ಲಿ ಸಾಧಾರಣವಾಗಿ ವಾರಕ್ಕೆ 10-20 ಕೋಳಿ ಅಷ್ಟೇ ಸೇಲ್ ಆಗುತ್ತೆ ಒಂದು ಕೋಳಿ ಅಂಗಡಿಗೆ. ಸಾಧಾರಣ ಒಂದು 5 ಕೋಳಿ ಅಂಗಡಿ ಇತ್ತು ಅಂತಂದ್ರೂ ವಾರಕ್ಕೆ 100 ಕೋಳಿ ಸೇಲ್ ಆಗ್ಬಹುದು, ಆಗದೇನು ಇರಬಹುದು. ನಮಗೆ ವೇಟಿಂಗ್ ಪೀರಿಯಡ್ ಜಾಸ್ತಿ ಆಗೋದ್ರಿಂದ ಕಾಯ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ನಾವು ಓನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಬಹುದು. ಓನ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡಬಹುದು ಅಂತಂದ್ರೆ, ಸ್ಟ್ರೀಟ್ ಸೆಲ್ಲಿಂಗ್ ಅಂತ ಕರಿತೀವಿ. ನಾವು ರಸ್ತೆ ಬದಿಗಳಲ್ಲಿ ನೋಡ್ತೀರಿ ನಾಟಿ ಕೋಳಿನ ಸೇಲ್ ಮಾಡ್ತಾರೆ. ರಸ್ತೆ ಬದಿಗಳಲ್ಲಿ ಸೇಲ್ ಮಾಡೋದ್ರಿಂದ ನಿಮಗೆ ತೂಕ ಹಾಕುವ ಅವಶ್ಯಕತೆ ಇರಲ್ಲ, ನಾವು ಕೋಳಿ ಲೆಕ್ಕದಲ್ಲೇ ಮಾರಬಹುದು. ಕೋಳಿ ಲೆಕ್ಕದಲ್ಲಿ ಮಾರೋದ್ರಿಂದ ರೈತರಿಗೆ ಸಾಕುವವರಿಗೂ ಕೂಡ ತಗೋಬಹುದು, ಅದನ್ನ ಮಾಂಸಕ್ಕೆ ಅಂತ ತಗೊಳ್ಳೋರಿಗೂ ತಗೋಬಹುದು, ಮತ್ತೆ ಹಳ್ಳಿ ಹಳ್ಳಿಗೆ ಗಾಡಿಯಲ್ಲಿ ತಗೊಂಡೋಗಿ ಹಳ್ಳಿಯಲ್ಲೂ ಮಾರಬಹುದು. ನಮಗೆ ವೆಚ್ಚ, ಉತ್ಪಾದನಾ ವೆಚ್ಚನೂ ಮತ್ತೆ ನಮ್ಮ ಟ್ರಾನ್ಸ್ಪೋರ್ಟ್ ವೆಚ್ಚನೂ ಲೆಕ್ಕ ಹಾಕಿದ್ರೆ ರೈತರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗುದಿಲ್ಲ. ಕೋಳಿಗೆ ನಾವೇನು ಫುಡ್ ಹಾಕ್ತೀವಿ ಅದನ್ನ ನಾವೇ ತಯಾರಿಸ್ಕೊಳ್ಳೋದ್ರಿಂದ ನಮಗೆ ಅದರಲ್ಲಿ ಉತ್ಪಾದನಾ ವೆಚ್ಚದಲ್ಲೇ ಸ್ವಲ್ಪ ಕಮ್ಮಿ ಆಗತ್ತೆ. ನಮಗೆ ಮಾರಾಟ ಮಾಡುವುದರಿಂದ ಲಾಭದಲ್ಲೇ 100% ಲಾಭ ದೊರಕುತ್ತೆ. ಈಗ ನೀವೆಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ? ಇದಿಷ್ಟು ಸುಮಾರು 700 ಕೋಳಿಗಳನ್ನ ಸಾಕ್ತಾ ಇದ್ದೀರಲ್ಲ, ಎಲ್ಲಿ ಮಾರಾಟ ಮಾಡ್ತೀರಿ? ನನಗೆ ಈಗ ನಾನು ಒಂದು 5-6 ವಿವಿಧ ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀನಿ. ಕಂಪನಿಗಳಂತಂದ್ರೆ ಇದು ಸ್ವಂತವಾಗಿ ನಾವೇ ಸಾಕೋದು, ಮರಿನೂ ನಾವೇ ತರ್ತೀವಿ, ಫುಡ್ಡು ನಾವೇ ತಯಾರಿಸ್ ಮಾಡ್ತೀವಿ, ನಾವೇ ಸಾಕಾಣಿಕೆ ಮಾಡ್ತೀವಿ. ಮಾರುವಾಗ ಯಾವ ತರ ಒಪ್ಪಂದ ಮಾಡ್ಕೋತೀವಿ ಅಂತಂದ್ರೆ ಕೆಜಿ ಲೆಕ್ಕದಲ್ಲಿ ಅವರು ಬಂದು ನಮ್ಮ ಹತ್ರ ತಗೊಂಡೋಗ್ತಾರೆ. ಅದನ್ನ 4-5 ಕಂಪನಿಗಳ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ನಮ್ಮ ಕೋಳಿ ಕಾರವಾರ, ಗೋವಾ ಮತ್ತೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಮಾರಾಟ ಆಗುತ್ತೆ. ನಾವು ಡೈರೆಕ್ಟ್ ಆಗಿ ಮಾರುವುದಿಲ್ಲ, ನಾವು ಯಾರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತೀವಿ ಅವರು ಬಂದು ನಮ್ಮ ಹತ್ರ ತೂಕ ಮಾಡಿ ಕೋಳಿಯನ್ನು ನಮ್ಮ ಫಾರ್ಮ್ ರೇಟ್ ನಾವೇನು ಫಿಕ್ಸ್ ಮಾಡಿರ್ತೀವಿ ಆ ರೇಟ್ ಅಲ್ಲಿ ತಗೊಂಡು ಹೋಗಿ ಅವ್ರು ಮಾರ್ತಾರೆ. ಓಹೋ, ರೇಟ್ ಫಿಕ್ಸ್ ಮಾಡೋರು ನೀವಾ? ನಾವೇ, ರೈತರೇ ರೇಟ್ ಫಿಕ್ಸ್ ಮಾಡೋದು. ಓಹೋ ನೋಡಿ, ಇದೊಂದು ಬಹಳ ವಿಶೇಷ. ಬೇರೆ ಎಲ್ಲ ಬೆಳೆಗಳಿಗೆ ಮಾರ್ಕೆಟ್ ಅಲ್ಲಿ ಏನ್ ಫಿಕ್ಸ್ ಆಗಿರುತ್ತೆ ರೇಟು, ಅದಕ್ಕೆ ತಗೊಂಡೋಗಿ ರೈತರು ಮಾರ್ಬೇಕು. ಆದ್ರೆ ಈ ಕೋಳಿಗೆ ಇದೊಂದು ವಿಶೇಷ ಅಲ್ಲ ಅರುಣ್ ಅವ್ರೆ? ಹೌದು, ಯಾಕಂದ್ರೆ ನಾವು ಬೆಳೆದ ಬೆಳೆಗೆ ನಾವೇ ರೇಟ್ ಫಿಕ್ಸ್ ಮಾಡಬೇಕು. ಯಾಕಂದ್ರೆ ಅದ್ರ ಕಷ್ಟ ಸುಖ ನಮಗೆ ಗೊತ್ತು, ಎಷ್ಟು ಖರ್ಚಾಗಿದೆ ಅನ್ನೋದು ಕೂಡ ನಮಗೆ ಗೊತ್ತು. ನಮ್ಮ ಖರ್ಚನ್ನ ನಾವು ಲೆಕ್ಕ ಹಾಕಿ ಲಾಭಕ್ಕೆ ಮಾರಿದನೆ ರೈತ ಬದುಕಲಿಕ್ಕೆ ಆಗುದು. ಈಗ ಅವ್ರಿಗೆ ಹೇಳಿದ ರೇಟಿಗೆ ನಾವು ಮಾರಿದ್ರೆ ಅದು ಸಾಧ್ಯನೇ ಇಲ್ಲ ಮಾರ್ಲಿಕ್ಕೆ. ಈಗ ನಾವು ನಮ್ಮ ನಾಟಿ ಕೋಳಿಯಲ್ಲಿ ನಾವ್ ಏನ್ ಹೇಳ್ತೀವಿ ರೇಟು ಅದೇ ರೇಟಿಗೆ ಅವರು ಅವರಿಗೆ ಖುಷಿ ಇದ್ದು ಸಮಾಧಾನ ಇದ್ದು ತಗೊಂಡು ಹೋಗಿದ್ರೆ ತಗೊಂಡು ಹೋಗ್ಬೋದು ನಾವು. ಬೇಕಾದ್ರೆ ತಗೊಂಡೋಗ್ಲಿ, ಇಲ್ಲಾಂದ್ರೆ ನಿಮ್ಗೆ ಬೇರೆ ಮಾರ್ಕೆಟ್, ನಮಗೆ ಬೇರೆ ಮಾರ್ಕೆಟಿಂಗ್ ನಾವು ಹುಡ್ಕೋತೀವಿ. ಯಾಕಂದ್ರೆ ಕೋಳಿ ನಮ್ಮ ಹತ್ರ ಇರುತ್ತೆ, ಅದು ಏನು ನಶಿಸುವಂತದ್ದಲ್ಲ, ಅದು ನಾವು ಫುಡ್ ಹಾಕಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕೋ ಇರುತ್ತೆ, ನಾವು ಅದನ್ನ ಮಾರ್ಕೆಟ್ ಮಾಡಬಹುದು, ತೊಂದರೆ ಏನಿಲ್ಲ. ಸ್ವಲ್ಪ ದಿನ ನಮಗೆ ಒಂದ್ 4-5 ದಿನ ಲೇಟ್ ಆಗ್ಬೋದು ಹೊರತು ಕೋಳಿ ಮಾತ್ರ ಉಳಿಯೋದಿಲ್ಲ, ಕೋಳಿ ಡಿಮ್ಯಾಂಡ್ ಇದ್ದೇ ಇದೆ ನಾಟಿ ಕೋಳಿ. ಸರಿ, ನೀವು ಬ್ರಾಯ್ಲರ್ ಕೋಳಿಯನ್ನ ಬಿಟ್ಟು ನಾನು ಹೊಸತರ ಮಾಡಬೇಕು ಅಂತ ಒಂದು ಹೊಸ ಪರಿಕಲ್ಪನೆ ಬಂತಲ್ಲ, ಅವಾಗ ಬ್ಯಾಂಕ್ ಲೋನ್ ಗೇನು ಆತರದ ಏನಾದ್ರು ಮಾಡಿದ್ರೆ? ಸಾಧಾರಣವಾಗಿ ನನ್ನ ಏನು ನಾನು ಬೆಂಗಳೂರಲ್ಲಿ ವೃತ್ತಿಯಲ್ಲಿದ್ದೆ, ಅದ ಅಲ್ಪ ಸ್ವಲ್ಪ ಉಳಿದ ಹಣದಲ್ಲೇ ನಾನು ಫಸ್ಟ್ ಶುರು ಮಾಡಿದ್ದು. ಇವತ್ತಿಗೂ ನಾನು ಬ್ಯಾಂಕಿನಲ್ಲಿ ಯಾವುದು ಸಾಲ ತಗೊಂಡಿಲ್ಲ. ಮುಂದೊಂದು ದಿನ ದೊಡ್ಡದಾಗಿ ಮಾಡುವಂತ ಸಂದರ್ಭ ಬಂದು ಬ್ಯಾಂಕಿನ ಅವಶ್ಯಕತೆ ಇದ್ದ ಖಂಡಿತ ಬ್ಯಾಂಕ್ ಲೋನ್ ತಗೋತೀನಿ. ಬಹಳ ಸಂತೋಷ ಅರುಣ್ ಅವರ, ಇಷ್ಟೊತ್ತು ತಮ್ಮ ಈ ಕೋಳಿ ಸಾಕಾಣಿಕೆ ಅದರಲ್ಲೂ ವಿಶೇಷವಾಗಿ ನಾಟಿ ಕೋಳಿ ಸಾಕಾಣಿಕೆಯ ಅನುಭವವನ್ನ ಕೇಳಿದಂತ ರೈತರು ನಾನು ಸಾಕ್ಬೇಕು ಅನ್ನುವಂತ ಮನಸ್ಸು ಮಾಡಿದ್ರೆ ಅವ್ರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ? ಯಾರೇ ರೈತರು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದ್ರೆ, ಅವರಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗೂ ಶುರು ಮಾಡಿ. ಬಾಯ್ಲರ್ ಕೋಳಿ ಅಂತ ದಿನಾ ಒಂದು ರೇಟ್ ಫ್ಲಕ್ಚುಯೇಷನ್ ನಾಟಿ ಕೋಳಿಯಲ್ಲಿ ಇಲ್ಲ. ಈ ನೀವು ಏನು ಸಾಕಾಣಿಕೆ ಮಾಡ್ತೀರಿ ಕೋಳಿ, ಅದಕ್ಕೆ ಉತ್ತಮವಾದ ಮಾರುಕಟ್ಟೆ ಇದೆ ನಾಟಿ ಕೋಳಿಗೆ, ಮತ್ತೆ ಆರೋಗ್ಯವಂತ ಗುಣಗಳು ಕೂಡ ನಾಟಿ ಕೋಳಿಯಲ್ಲಿ ತುಂಬಾ ಹೆಚ್ಚಿದಾವೆ. ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂದ್ರೆ, ನಾಟಿ ಕೋಳಿಯಲ್ಲಿ ಮೊಟ್ಟೆಗೆ ತುಂಬಾನೇ ಡಿಮ್ಯಾಂಡ್ ಇದೆ ಮಾರುಕಟ್ಟೆಯಲ್ಲಿ. ವರ್ಷಕ್ಕೆ 200-240 ಮೊಟ್ಟೆಗಳು ಪ್ರೊಡಕ್ಷನ್ ಆಗ್ತವೆ ನಾಟಿ ಕೋಳಿಯಲ್ಲಿ. ಒಂದು ಮೊಟ್ಟೆಗೆ 8-10 ರೂಪಾಯಿ ಮಾರುಕಟ್ಟೆಯಲ್ಲಿ ರೇಟ್ ಇದೆ. ಸಾಧಾರಣವಾಗಿ ನೀವು ಕಾಯಿಲೆ ಬರದಂತೆ ಸಾಕೋದೇ ಮತ್ತೆ ಮಾರ್ಕೆಟ್ ಕಂಡುಕೊಳ್ಳೋದು ತುಂಬಾ ಉತ್ತಮ. ಈಗ ನಿಮ್ ಫಾರ್ಮ್ ನಲ್ಲೂ ಸಹ ಏನಾದ್ರು ಮೊಟ್ಟೆ ಉತ್ಪತ್ತಿ ಆಗ್ತಾ ಇದೆ? ಮೊಟ್ಟೆ ಉತ್ಪಾದನೆಗೆ ನಮ್ಮ ಫಾರ್ಮ್ ಅಲ್ಲಿ ನಾವು ಇಟ್ಕೊಂಡಿಲ್ಲ, ಯಾಕಂದ್ರೆ ಉತ್ಪಾದನಾ ವೆಚ್ಚ 1:2 ಅಂದ್ರೆ 1-2 ಉತ್ಪಾದನಾ ವೆಚ್ಚ ಆಗುತ್ತೆ. ಹಾಗಾಗಿ ನಾವು ಮಾಂಸಕ್ಕೆ ಮಾತ್ರ ಈಗ ಸಾಕ್ತಾ ಇದೀವಿ. ಮುಂದೊಂದು ದಿನ ಮೊಟ್ಟೆಗೂ ಕೂಡ ಸಾಕಾಣಿಕೆ ಮಾಡುವಂತ ಪ್ಲಾನ್ ಇದೆ. ಆದ್ರೆ ನೀವು ಮರಿಯನ್ನು ತರಿಸಬೇಕಾದ್ರೆ ಹುಂಜ ಮತ್ತೆ ಹ್ಯಾಟೆ ಮತ್ತೆ ಗಂಡು ಮತ್ತು ಹೆಣ್ಣು ಎರಡನ್ನು ತರಿಸ್ತೀನಿ ಅಂತ ಹೇಳಿದ್ರಿ? ಹೌದು ಅಲ್ಲ, ನಾವು ಯಾಕೆಂದ್ರೆ ಅದು 4 ತುಂಬಿದ ನಂತರವೇ ಮೊಟ್ಟೆಗೆ ಶುರುವಾಗೋದು, ನಾವು ಅಷ್ಟರ ಒಳಗೆ ಮಾಂಸಕ್ಕೆ ಮಾರಾಟ ಮಾಡಿ ಆಗಿರುತ್ತೆ. ಅಲ್ಲ, ಈಗ ಯಾವ್ದು ಒಂದು ಮಾತ್ರ ತರಿಸಬಹುದಲ್ಲ, ಅದು ಹುಂಜನ ಅಥವಾ ಹ್ಯಾಟೆ ಅಥವಾ ಗಂಡು ತಳಿಯನ್ನು? ಹೇಗಿದೆ ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ ಹುಂಜಕ್ಕೆ ಬಹು ಬೇಡಿಕೆ ಇದೆ. ದೇವರ ಪೂಜೆಗಳಿಗೆ ಹುಂಜವನ್ನು ತುಂಬಾ ಯೂಸ್ ಮಾಡ್ತಾರೆ, ಹಾಗಾಗಿ ಬೇಡಿಕೆಯನ್ನ ನೋಡಿಕೊಂಡು ನಾವು ಹುಂಜಗಳನ್ನು ಜಾಸ್ತಿ ತರಿಸ್ಕೋತೀವಿ. ಒಳ್ಳೆದು ಅರುಣ್ ಕುಮಾರ್ ಅವರೇ, ಈಗ ತಮ್ಮ ಅನುಭವಗಳನ್ನ ಕೇಳಿ ಅಕಸ್ಮಾತ್ ನಾನು ನಿಮ್ಮ ಫಾರ್ಮ್ ಅನ್ನು ನೋಡಬೇಕು, ನಾನು ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನೋದಾದ್ರೆ ನಿಮ್ಮ ಫಾರ್ಮಿಗೆ ಬರಬಹುದಾ? ಬರೋದಕ್ಕೆ ಮುಂಚೆ ನಿಮಗೆ ಫೋನ್ ಮಾಡಬೇಕಾಗತ್ತೆ, ನಿಮ್ಮ ಫೋನ್ ನಂಬರ್ ಒಂಚೂರು ಹೇಳ್ತೀರಾ? ಯಾರೇ ರೈತರು ಕೋಳಿ ಸಾಕಾಣಿಕೆ ಕೇಂದ್ರ ನೋಡ್ಲಿಕ್ಕೆ ಇಲ್ಲ ಅವರಿಗೆ ಯಾವುದೇ ತರಹ ಸಲಹೆಗಳು ಬೇಕಿದ್ದಾವೆ ಖಂಡಿತವಾಗಿಯೂ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ ಬಂದು 9483940719. ಇನ್ನೊಂದ್ಸಲ ಹೇಳ್ತೀನಿ, 9483940719. ಇವರು ನನ್ನ ಸಂಪರ್ಕ ಮಾಡಿ ಖಂಡಿತವಾಗಿ ಬರಬಹುದು, ಎಲ್ಲಾ ಸಲಹೆಗಳನ್ನು ಪಡ್ಕೋಬಹುದು. ಒಳ್ಳೇದು ಅರುಣ್ ಕುಮಾರ್ ಅವರೇ, ಇದುವರೆಗೆ ತಾವು ಬೆಂಗಳೂರಿನಲ್ಲಿ ಟೆಕ್ಕಿಯಾಗಿದ್ದವರು ಮಲೆನಾಡಿಗೆ ಬಂದ್ಬಿಟ್ಟು ಕೃಷಿಗೆ ಬಂದ್ಬಿಟ್ರಿ, ಇದೊಂದು ಹೊಸ ಬೆಳವಣಿಗೆ. ನಮ್ಮ ಯುವಕರಿಗೆ ನೀವೊಂದು ಮಾದರಿಯಾಗಿದ್ದೀರಿ, ಜೊತೆಗೆ ಕೃಷಿಯ ಜೊತೆಗೆ ಒಂದು ಉಪಕಸಬಾಗಿ ಕೋಳಿಯನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಆದರೂ ಕೋಳಿ ತಿನ್ನುವಂತಹ ನಮ್ಮ ಜನಕ್ಕೆ ಉತ್ತಮ ಗುಣಮಟ್ಟದ ನಾಟಿ ಕೋಳಿಯನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಉತ್ತಮ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಿದ್ದೀರಿ. ನಿಮ್ಮ ಉದ್ಯಮ ಯಶಸ್ವಿಯಾಗಲಿ, ಜೊತೆಗೆ ಮಾದರಿ ರೈತರಾಗಲಿ ಅನ್ನುವಂತ ಆಶಯದೊಂದಿಗೆ ಇಷ್ಟೊತ್ತು ಈ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ನಾಟಿ ಕೋಳಿ ಉದ್ಯಮದ ಅನುಭವ ಈ ಕುರಿತು ಮೂಡಿಗೆರೆ ತಾಲೂಕು ಮುತ್ತಿಗೆಪುರದ ಎನ್ ಅರುಣ್ ಕುಮಾರ್ ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.